ಹೈನುಗಾರಿಕೆಗಾಗಿ ಮೇವನ್ನು ಬೆಳಿಬೇಕು ಅಂದಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗಿರತಕ್ಕಂಥ ಪರಿಸ್ಥಿತಿ ನಮಗೆ ಇದೆ. ಜಲಕೃಷಿಯಲ್ಲಿ ನಾವು ಮೇವನ್ನು ಬೆಳಿಬೇಕು ಅಂದರೆ ನಾವು ಸಾಮಾನ್ಯವಾಗಿ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಜಮೀನಿನಲ್ಲಿ ಏನು ಬೆಳಿತೀವಿ ಅದಕ್ಕಿಂತ 95% ಕಡಿಮೆ ನೀರಿನಲ್ಲಿ ಕೂಡ ನಾವು ಜಲಕೃಷಿಯನ್ನು ಪ್ರಾರಂಭ ಮಾಡ್ಬೋದು. ಹಾಗಾಗಿ ನೀರಿನ ಕೊರತೆಯನ್ನು ನೀಗಿಸೋದಕ್ಕೆ ಮತ್ತು ಭೂಮಿಯ ಒಂದು ಅಭಾವವನ್ನು ನೀಗಿಸೋದಕ್ಕೆ ಜಲಕೃಷಿ ತುಂಬ ಉತ್ತಮವಾಗಿರ್ತಕ್ಕಂಥ ಪರ್ಯಾಯ ವ್ಯವಸ್ಥೆ ಅಂತ ಅನಿಸುತ್ತೆ. ಅಂದರೆ ಇಲ್ಲಿ ನೀರಿನ ಉಳಿತಾಯದ ಜೊತೆ ಜೊತೆಗೆ ಹೌದು ಮತ್ತಿತರ ಲಾಭಗಳು ಏನೇನು? ಸಾಕಷ್ಟು ಲಾಭಗಳಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಬಳ್ಳಾರಿ ಮತ್ತು ರಾಯಚೂರು ಪ್ರದೇಶನ ತೆಗೆದುಕೊಂಡಾಗ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿಪರೀತವಾಗಿರ್ತಕ್ಕಂಥ ಬಿಸಿಲಿದೆ, ನೀರಿನ ಅಭಾವ ಸಾಕಷ್ಟು ಆಗಿದೆ, ಹಸಿರು ಮೇವಿನ ಕೊರತೆ ತುಂಬ ಕಾಡ್ತಾ ಇದೆ, ಒಣಮೇವೇ ಸಿಗದಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಈ ವರ್ಷ. ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ರೈತರಿಗೆ ಹಸಿರು ಮೇವು ಪ್ರತಿನಿತ್ಯ ಬೇಕಾಗಿರ್ತಕ್ಕಂಥದ್ದು, ಇಡೀ ವರ್ಷ ನಾನು ಹಸಿರು ಮೇವನ್ನು ಬೆಳಿತೀನಿ ಅಂತಕ್ಕಂಥದ್ದು ಸ್ವಲ್ಪ ಅಸಾಧ್ಯವಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಆದರೆ ಜಲಕೃಷಿ ಪದ್ಧತಿಯಲ್ಲಿ ಅತಿ ಚಿಕ್ಕ ಜಾಗದಲ್ಲಿ ಕೆಲವರು ಇವತ್ತು ಮನೆಯ ತಾರಸಿ ಮೇಲೇ ಒಂದು ಜಲಕೃಷಿ ಒಂದು ಘಟಕವನ್ನು ಹಾಕ್ಕೊಂಡು ಅಲ್ಲಿ ಕೂಡ ಹುಲ್ಲನ್ನು ಬೆಳೆದು ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಉದಾಹರಣೆಗಳು ಇದೆ. ಅಥವಾ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಖಾಲಿ ಜಾಗದಲ್ಲಿ ಜಲಕೃಷಿಯನ್ನು ಮಾಡಿ ಅಲ್ಲೇ ಮೇವನ್ನು ಬೆಳೆದು ಹಸುಗಳನ್ನು ಸಾಕ್ತಕ್ಕಂಥ ಇದು ಇದೆ. ಯಾವುದೇ ವಾತಾವರಣದ ಅಡೆತಡೆ ಇಲ್ಲದೆ ಇಡೀ 365 ದಿವಸ ಕೂಡ ಹಸಿರು ಮೇವನ್ನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದು ಜಲಕೃಷಿ ವಿಧಾನದಲ್ಲಿ, ಬೇರೆ ಇನ್ಯಾವ ಪದ್ಧತಿಯಲ್ಲೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೆಲಸಗಾರರ ಸಂಖ್ಯೆ ತುಂಬ ಕಡಿಮೆ, ಕೆಲಸವೇ ಕಡಿಮೆ. ಪ್ರತಿ ದಿವಸ ಒಬ್ಬ ವ್ಯಕ್ತಿ 2 ಗಂಟೆಯಷ್ಟು ಸಮಯವನ್ನು ಈ ಒಂದು ಘಟಕದಲ್ಲಿ ಕೆಲಸ ವಹಿಸಿಬಿಟ್ರೆ ತುಂಬ ಉತ್ತಮವಾಗಿರ್ತಕ್ಕಂಥ ಹಸಿರು ಮೇವನ್ನು ರಾಸುಗಳಿಗೆ ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ 1 ಎಕರೆಯಲ್ಲಿ ನಾವು ಏನಾದರೂ ಈ ಒಂದು ಮೇವನ್ನು ಬೆಳಿಬೇಕು ಅಂದರೆ ಅದಕ್ಕೆ ಕೊಳವೆ ಬಾವಿ ವ್ಯವಸ್ಥೆನೋ ಅಥವಾ ಮತ್ಯಾವುದೇ ಒಂದು ನೀರಾವರಿ ವ್ಯವಸ್ಥೆ ಬೇಕಾಗ್ತದೆ, ಅದನ್ನು ಉಳುಮೆ ಮಾಡಬೇಕಾಗ್ತದೆ, ಅಲ್ಲಿ ಬೀಜ ಬಿತ್ತನೆ ಮಾಡಬೇಕಾಗತ್ತೆ, ಕಟಾವು ಮಾಡಬೇಕಾಗತ್ತೆ, ಮತ್ತು ನೀರು ಹರಿಸ್ಬೇಕಾಗತ್ತೆ, ಕಟಾವು ಮಾಡಿರ್ತಕ್ಕಂಥ ಮೇವನ್ನು ಮತ್ತೆ ಚಾಫ್ ಕಟರ್ಲ್ ಹಾಕ್ಬಿಟ್ಟು ಅದನ್ನು ತುಂಡಾಗಿ ಮಾಡಿ ಅದಕ್ಕೆ ರಾಸುಗಳಿಗೆ ಹಾಕಬೇಕು. ಹಾಗಾಗಿ ಇಲ್ಲಿ ಕೂಲಿ ಕಾರ್ಮಿಕರ ಅಗತ್ಯತೆಯೂ ತುಂಬ ಜಾಸ್ತಿ ಇದೆ, ಜಾಗದ ವ್ಯವಸ್ಥೆನೂ ಸಾಕಷ್ಟು ಬೇಕಾಗತ್ತೆ, ನೀರಿನ ವ್ಯವಸ್ಥೆ ಸಾಕಷ್ಟು ಬೇಕಾಗತ್ತೆ. ಎಲ್ಲ ಸಮಸ್ಯೆಗಳನ್ನು ನೀಗಿಸಿರ್ತಕ್ಕಂಥ ಒಂದು ಪರ್ಯಾಯ ವ್ಯವಸ್ಥೆ ಜಲಕೃಷಿ. ಸೊ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 2 ಗಂಟೆ ಕಾಲ ಮೇವಿಗೋಸ್ಕರ ಮೀಸಲಿಟ್ಟರೆ ಅವನು 5 ಹಸುಗಳನ್ನು ಅತ್ಯಂತ ಆರಾಮದಾಯಕವಾಗಿ ಸಾಕ್ಬೋದು. ರೈತ 5 ಹಸುಗಳನ್ನು ಕಟ್ಕೊಂಡಿದ್ರೆ ಅಷ್ಟೇ ಜಾಗದಲ್ಲಿ ಅಥವಾ ಹೈಡ್ರೋಪೋನಿಕ್ಸ್ ಮುಖಾಂತರ ಮೇವನ್ನ ಬೆಳಿಬಹುದು. ನನಗೆ ಕುತೂಹಲ ಅಂತಂದ್ರೆ ಹೈಡ್ರೋಪೋನಿಕ್ಸ್ ವಿಧಾನ ಏನು, ಅದನ್ನ ಯಾವ ರೀತಿ ಸಂರಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಈಗ ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ಮೇವು ಬೆಳಿಬೇಕಂತ ಹೇಳಿದ್ರೆ ನಮಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ಒಂದು ವಾತಾವರಣ. ವಾತಾವರಣ ಅಂತಂದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ತಾಪಮಾನ ಬೇಕು. ಸಾಮಾನ್ಯವಾಗಿ 15 ಡಿಗ್ರಿ ಸೆಲ್ಸಿಯಸ್ನಿಂದ 32 ಡಿಗ್ರಿ ಸೆಲ್ಸಿಯಸ್ ಆ ರೇಂಜಲ್ಲಿ ತಾಪಮಾನ ಇರಬೇಕು. ಹೆಚ್ಚಿನ ತೇವಾಂಶ ಇರಬೇಕು, ಸುಮಾರು 80-85% ತೇವಾಂಶ ಇರತಕ್ಕಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಮೊಳಕೆ ಬರ್ತಕ್ಕಂಥ ಯಾವುದೇ ಕಾಳನ್ನಾಗಲಿ ಕೂಡ ನಾವು ಈ ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ಮೇವನ್ನು ಬೆಳೆಯೋದಕ್ಕೆ ಉಪಯೋಗಿಸ್ಬೋದು. ಆದರೆ ನಮ್ಮ ಒಂದು ಅನುಭವದ ಆಧಾರದಲ್ಲಿ ಹೇಳೋದಾದರೆ ಮೆಕ್ಕೆಜೋಳ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ವಿಧಾನ. ಅದನ್ನು ನಾವು ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ಮೇವನ್ನು ತಯಾರು ಮಾಡೋದಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥ ಬೆಳೆ. ಕಾರಣ ಇಷ್ಟೇ, ಮೆಕ್ಕೆಜೋಳ ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೀತಕ್ಕಂಥ ಒಂದು ಧಾನ್ಯ, ಬೇರೆ ಎಲ್ಲ ಧಾನ್ಯಗಳಿಗೆ ಹೋಲಿಸಿದರೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಆದರೆ ಬೇರೆ ಗೋಧಿ ಮಾಡ್ಬೋದು, ಜೋಳ ಮಾಡ್ಬೋದು, ರಾಗಿ, ಮೊಳಕೆ ಬರ್ತಕ್ಕಂಥ ಯಾವುದೇ ಕಾಳನ್ನು ಕೂಡ ಇಲ್ಲಿ ಬಳಸ್ಬೋದು. ಆದರೆ ಮೆಕ್ಕೆಜೋಳಕ್ಕೆ ಹೋಲಿಕೆ ಮಾಡಿದರೆ ಸ್ವಲ್ಪ ದುಬಾರಿ ಅನಿಸುತ್ತೆ, ಮೆಕ್ಕೆಜೋಳದ ಇಳುವರಿ ತುಂಬ ಚೆನ್ನಾಗಿರ್ತದೆ. ಇದನ್ನು ನಾವು ವಿಧಾನ ಅಂತ ಹೇಳಿದ್ರೆ ಮೆಕ್ಕೆಜೋಳವನ್ನು ನಾವು ನೆನೆ ಇಡಬೇಕು, ಚೆನ್ನಾಗಿ ಮೊಳಕೆ ಬರ್ತಕ್ಕಂಥ ದೃಢವಾಗಿರ್ತಕ್ಕಂಥ ಕಾಳನ್ನು ಆಯ್ಕೆ ಮಾಡಿ. ಇಲ್ಲಿ ರೈತರು ಎಚ್ಚರಿಕೆ ವಹಿಸಬೇಕಾಗಿರೋದು ಇಲ್ಲಿ ಅತ್ಯಂತ ಅಗತ್ಯ. ಇದು ಬಳಕೆಗೆ ಯೋಗ್ಯವಾಗಿಲ್ಲದೆ ಇರತಕ್ಕಂಥ ಕಾಳನ್ನು ಕೆಲವರು ತೆಗೆದುಕೊಂಡ್ರೆ ಅದು ಮೊಳಕೆನೇ ಬರೋದಿಲ್ಲ, ಆಗ ಹೈಡ್ರೋಪೋನಿಕ್ಸ್ ವಿಧಾನ ಪೂರ್ತಿ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಹಾಗಾಗಿ ಅವರು ಬೀಜಗಳನ್ನು ಆಯ್ಕೆ ಮಾಡಬೇಕಾದರೆ ದೃಢವಾಗಿರ್ತಕ್ಕಂಥ ಬೀಜಗಳನ್ನು ಆಯ್ಕೆ ಮಾಡಬೇಕು. ಗುಣಮಟ್ಟ ಕಾಪಾಡೋದಕ್ಕೆ ಅಥವಾ ಅದನ್ನು ಶೇಖರಿಸಿಡೋದಕ್ಕೆ ಕೆಲವರು ಪೆಸ್ಟಿಸೈಡ್ಸನ್ನು ಅಥವಾ ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಆ ರೀತಿ ಯಾವುದೇ ಪೆಸ್ಟಿಸೈಡ್ಸ್ ಅಥವಾ ಕೆಮಿಕಲ್ಸನ್ನು ಯೂಸ್ ಮಾಡದೇ ಇರತಕ್ಕಂಥ ಸದೃಢವಾಗಿರ್ತಕ್ಕಂಥ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು. 24 ಗಂಟೆಗಳ ಕಾಲ ಅದನ್ನು ನೀರಲ್ಲಿ ನೆನೆ ಇಡಬೇಕು. ಅದಾದ ನಂತರ ನೀರನ್ನೆಲ್ಲ ಬಸ್ದುಬಿಟ್ಟು ಒಂದು ಗೋಣಿಚೀಲದಲ್ಲಿ ಹಾಕಿ ಅದನ್ನು ಕಟ್ಟಿಡಬೇಕು. 24 ಗಂಟೆಗಳಲ್ಲಿ ಅದು ಮೊಳಕೆ ಬರೋಕ್ಕೆ ಶುರುವಾಗುತ್ತೆ ಗೋಣಿಚೀಲದಲ್ಲೇ. ಆ ನಂತರ ಅದನ್ನು ಹೈಡ್ರೋಪೋನಿಕ್ಸ್ ಘಟಕ ಅಂತ ಏನು ಹೇಳಿದೆ ಅಲ್ಲಿ ನಾವು ರ್ಯಾಕ್ಸ್ ಇರುತ್ತೆ, ರೇಷ್ಮೆ ಚಾಕಣಿಕೆ ಇದರಲ್ಲಿ ಏನು ಈ ಹಂತ ಹಂತವಾಗಿ ರ್ಯಾಕ್ಸನ್ನು ಮಾಡಿದ್ರೆ ಆ ರೀತಿ ಇರುತ್ತೆ. ಅದರಲ್ಲಿ ಪ್ರತಿ ರ್ಯಾಕಲ್ಲೂ ಟ್ರೇಗಳನ್ನು ಇಟ್ಟಿರ್ತಾರೆ, ಪ್ಲಾಸ್ಟಿಕ್ ಟ್ರೇಗಳಿರುತ್ತೆ. ಸೊ ಆ ಒಂದು ಟ್ರೇಯಲ್ಲಿ ಸಾಮಾನ್ಯವಾಗಿ 1/2 ಕೆಜಿಯ ಟ್ರೇಗಳು ಬರುತ್ತೆ ಅಥವಾ 1 ಕೆಜಿ ಅವಕಾಶ ಇರತಕ್ಕಂಥ ಟ್ರೇಗಳು ಸಿಗುತ್ತೆ. ಸೊ ಅದರ ಟ್ರೇನ ಒಂದು ಸೈಜ್ಗೆ ತಕ್ಕಂತೆ ನಾವು ಬೀಜವನ್ನು ತೆಳುವಾಗಿ ಹರಡಬೇಕು. ಹರಡಿ ಅಲ್ಲಿ ಇಟ್ಟುಬಿಟ್ಟು ನಾವು ಪ್ರತಿ 2 ಗಂಟೆಗೆ ಒಂದು ಸರ್ತಿ ನೀರನ್ನು ಸಿಂಪಡಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಹೈಡ್ರೋಪೋನಿಕ್ ಘಟಕ ಹೊಂದಿರ್ತದೆ. ಅಂದರೆ ಈ ಫಾಗರ್ಸ್ ಅಂತ ಬರುತ್ತೆ, ಆ ಫಾಗರ್ಸು ನೀರನ್ನು ಸಿಂಪಡಣೆ ಮಾಡುತ್ತೆ. ತುಂಬ ಈ ಮಂಜಿನ ರೀತಿಯಲ್ಲಿ ಅದು ನೀರನ್ನು ಸಿಂಪಡಣೆ ಮಾಡ್ತಾರೆ. ಇದು ಪ್ರತಿ 2 ಗಂಟೆಗೊಮ್ಮೆ ಅದು ನಡೆಯೋ ಹಾಗೆ ಅದಕ್ಕೆ ಒಂದು ಮೋಟರನ್ನು ಫಿಕ್ಸ್ ಮಾಡಿರ್ತಾರೆ, ಅದಕ್ಕೆ ಒಂದು ಟೈಮರ್ ಕೂಡ ಇರ್ತದೆ. ಹಾಗಾಗಿ ಒಂದು ಸರ್ತಿ ನಾವು ಸ್ವಿಚ್ ಆನ್ ಮಾಡಿಬಿಟ್ರೆ ಅದು ನಿರಂತರವಾಗಿ ತಾನೇ ತಾನಾಗಿ ನಡೀತಾ ಇರುತ್ತೆ. ಸೊ ಹೀಗೆ ಇಟ್ಟಂತಹ ಒಂದು ಬೀಜ ಏನಿರುತ್ತೆ ಆ ಟ್ರೇಗಳಲ್ಲಿ ದಿನದಿಂದ ದಿನಕ್ಕೆ ಅದರ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು 8 ದಿವಸಕ್ಕೆ 15-20 ಸೆಂಟಿಮೀಟರ್ವರೆಗೆ ಅದು ಬೆಳೆಯುತ್ತೆ. 8 ದಿವಸ ಆದ ನಂತರ ಆ ಪೂರ್ತಿ ಬೆಳೆ ಏನಿರುತ್ತೆ ಅದರಲ್ಲಿ ನೀವು ಆ ಟ್ರೇನಲ್ಲಿ ನೋಡಿದಾಗ ಅಲ್ಲಿ ಕಾಳು ಇರ್ತದೆ, ಕೆಳಗಡೆಗೆ ಬಿಳಿ ಬಣ್ಣದ ಬೇರೆ ಇರ್ತದೆ, ಮೇಲುಗಡೆಗೆ ಹಸಿರು ಬಣ್ಣದ ಒಂದು ಸ್ಟೆಮ್ ಅಥವಾ ಅದರದ್ದು ಒಂದು ಬೆಳೆ ಇರ್ತದೆ. ಒಂದು ರೀತಿ ಹಾಸಿಗೆ ಥರ ಇರ್ತದೆ, ಎಲ್ಲ ಹೆಣ್ಕೊಂಡಿರುತ್ತೆ. ಅದನ್ನು ಪೂರ್ತಿಯಾಗಿ ಸುತ್ತಬಿಟ್ಟು ನಾವು ಜಾನುವಾರುಗಳಿಗೆ ಕೊಡ್ಬೋದು. ಇಲ್ಲಿ 1 ಗ್ರಾಂನಷ್ಟು ಕೂಡ ಯಾವುದು ವೇಸ್ಟ್ ಆಗೋದಿಲ್ಲ. ಕಾಳನ್ನು ತಿಂತವೆ, ಬೇರನ್ನು ತಿಂತವೆ, ಮತ್ತು ಎಳೆದಾಗಿರ್ತಕ್ಕಂಥ ಬೆಳೆಯನ್ನು ಕೂಡ ತಿಂತವೆ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಅಂತಂದರೆ ಎಲ್ಲಿಯೂ ಕೂಡ ನಾವು ಪೆಸ್ಟಿಸೈಡ್ಸನ್ನಾಗಲಿ ರಾಸಾಯನಿಕಗಳನ್ನು ಬಳಸಿಲ್ಲ, ಮಣ್ಣನ್ನು ಬೆಳೆಸಿಲ್ಲ, ಬರೀ ನೀರನ್ನು ಮಾತ್ರ ಬಳಸಿ ಅದನ್ನು ಬೆಳವಣಿಗೆ ಬೆಳೆಯನ್ನು ನಾವು ತೆಗೆದುಕೊಂಡಿದ್ದೀವಿ. ಹಾಗಾಗಿ ಇದು 100%ರಷ್ಟು ಸುರಕ್ಷಿತವಾಗಿರ್ತಕ್ಕಂಥ ಮೇವು. ಇದು ಜಾನುವಾರುಗಳಿಗೆ ತುಂಬ ಪೌಷ್ಟಿಕಾಂಶಗಳನ್ನು ಹೆಚ್ಚಾಗಿ ಹೊಂದಿರತಕ್ಕಂಥ ಮೇವು. ಅದರ ಜೊತೆಗೆ ಬಹಳ ಪ್ರೀತಿಯಿಂದ ಅವು ತಿಂತವೆ. ಖಂಡಿತವಾಗಿ ನೀವು ಅದನ್ನು ತಿನ್ನೋದು ನೋಡೋದಕ್ಕೆ ಒಂದು ರೀತಿ ಖುಷಿಯಾಗುತ್ತೆ. ಪ್ರೀತಿಯಿಂದ ತಿನ್ನೋದಲ್ಲ, ಅದರಲ್ಲಿ ಪೌಷ್ಟಿಕಾಂಶಗಳು ಕೂಡ ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಮಕ್ಕಳಿಗೆ ಕೂಡ ಅಥವಾ ಯಾರಾದರೂ ತುಂಬ ನಿಶಕ್ತರಾಗಿರೋರಿಗೆ ನಾವು ಮೊಳಕೆ ಬರೆಸಿದ ಕಾಳುಗಳನ್ನು ಕೊಡಬೇಕು ಅಂತ ಹೇಳ್ತೀವಿ. ಮೊಳಕೆ ಬರೆಸಿದ ಕಾಳುಗಳ ಒಂದು ವಿಶೇಷತೆ ಏನಂದರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಮೆಕ್ಕೆಜೋಳದ ಜಲಕೃಷಿ ಮೇವಿನ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಮೆಕ್ಕೆಜೋಳವನ್ನು ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೊಲದಲ್ಲಿ ಬಿತ್ತಿ ಏನು ಬೆಳಿತೀವಿ ಅದರಲ್ಲಿ ಸುಮಾರು ಒಂದು 6-8% ಪ್ರೋಟೀನ್ ಇದ್ದರೆ, ಅದೇ ಜಲಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಏನು ಮೇವಿದೆ, ಮೆಕ್ಕೆಜೋಳದ ಮೇವಿದೆ, ಇದರಲ್ಲಿ 13-17%ವರೆಗೂ ಪ್ರೋಟೀನ್ ಇರುತ್ತೆ. ಸೊ ಒಂದು ಜಾನುವಾರು ಅದರಲ್ಲೂ ಹಾಲನ್ನು ಕೊಡ್ತಾ ಇರತಕ್ಕಂಥ ಜಾನುವಾರಿಗೆ ಪ್ರೋಟೀನಿನ ಅಗತ್ಯ ತುಂಬ ಇರುತ್ತೆ. ಸೊ ಹಾಗಾಗಿ ನಾವು ಚಿಕ್ಕದಾಗಿದ್ದರೂ ಕೂಡ ಸ್ವಲ್ಪವೇ ಪ್ರಮಾಣದಲ್ಲಿ ಕೊಟ್ಟರು ಕೂಡ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಇರ್ತಕ್ಕಂಥ ಮೇವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಡಾಕ್ಟರ್, ಇದಕ್ಕೆ ಬೇಕಾಗುವ ಪರಿಕರಗಳು ಏನು ಅಂತೀರಿ? ಮತ್ತು ಅದರ ಜೊತೆಗೆ ಒಂದು 10x10 ಒಂದು ಹೈಡ್ರೋಪೋನಿಕ್ ಪ್ಲಾಂಟನ್ನು ನಾವು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಎಷ್ಟು ವೆಚ್ಚ ಆಗ್ಬೋದು ಅಂತೀರಿ? ಇದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಸದೃಢವಾಗಿರ್ತಕ್ಕಂಥ ಕಾಳುಗಳು ಬೇಕು. ಅದೇ ರೈತರಿಗೆ ಅಥವಾ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಪಶುಪಾಲನಾ ಪದ್ಧತಿಗೆ ನಾವು ಗಮನಿಸಿ ನೋಡಿದಾಗ ಮೆಕ್ಕೆಜೋಳ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಇದು ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಎರಡನೇದು ನೀರು. ಅಲ್ಪ ಪ್ರಮಾಣದಲ್ಲಿ ನೀರು ಸಾಕು. ನಾನು ಹೇಳಿದ್ರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ನೀರು ಕೊಡ್ತೀವಿ, ಅದಕ್ಕಿಂತ 95%ರಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರಿದ್ದರೂ ಕೂಡ ಇದನ್ನು ಬಳಕೆ ಮಾಡ್ಬೋದು. ಇದು ಎರಡನೇ ಆಗುತ್ತೆ. ಮೂರನೇದಾಗಿ ಹೈಡ್ರೋಪೋನಿಕ್ ಘಟಕ. ಸೊ ಈ ಘಟಕ ಅಂತ ಹೇಳಿದ್ರೆ ಇದರಲ್ಲಿ ಪೈಪಿಂದ ಅಥವಾ ಒಂದು ಸ್ಟೀಲ್ನ ರ್ಯಾಕ್ಸ್ ಬರ್ತದೆ, ಪ್ಲಾಸ್ಟಿಕ್ ಟ್ರೇಗಳನ್ನು ಇಟ್ಟಿರ್ತಾರೆ, ಅದನ್ನು ಪೂರ್ತಿಯಾಗಿ ಕವರ್ ಮಾಡೋ ಹಾಗೆ ಒಂದು ಈ ಗ್ರೀನ್ ಮ್ಯಾಟ್ ಬರುತ್ತೆ, ಅದನ್ನು ಹಾಕಿರ್ತಾರೆ. ಮತ್ತು ಪ್ರತಿ ಟ್ರೇಗೂ ಕೂಡ ಪ್ರತಿ 2 ಗಂಟೆಗೊಮ್ಮೆ ನೀರನ್ನು ಸಿಂಪಡಣೆ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಅವರೇ ಮಾಡಿಕೊಡ್ತಾರೆ. ಸೊ ಒಟ್ಟಾರೆಯಾಗಿ ಎಲ್ಲ ಒಂದು ಮೋಟರು, ಒಂದು ಡ್ರಮ್ಮು, ಮತ್ತು ಈ ಫಾಗರ್ಸು, ಟ್ರೇಸು ಎಲ್ಲವನ್ನು ಸೇರಿಸಿ ಸುಮಾರು 30,000-70,000 ಒಂದು, ಅಂದರೆ ಅವ್ರು ಬಳಕೆ ಮಾಡ್ತಕ್ಕಂಥ ಒಂದು ವಸ್ತುಗಳ ಮೇಲೆ ಅದರ ಅವಲಂಬನೆ ಆಗಿರುತ್ತೆ ಬೆಲೆ. ಸೊ ಈ ಒಂದು ದರದಲ್ಲಿ ಖಂಡಿತವಾಗಿ ಸಿಗುತ್ತೆ. ಇದ್ರ ಜೊತೆಗೆ ಈ ಪರಿಕರಗಳಾಯಿತು, 30,000-70,000 ಅನ್ನೋದು ಅಂತ ಬಹಳ ದೊಡ್ಡ ವೆಚ್ಚ ಅಲ್ಲ. ಆದರೆ ಈ ಎಲ್ಲವನ್ನ ನಿರ್ವಹಣೆ ಮಾಡಲಿಕ್ಕೆ ತರಬೇತಿ ಬಹಳ ಮುಖ್ಯ ಆಗುತ್ತೆ ಡಾಕ್ಟರ್. ಖಂಡಿತ ಸರ್, ಯಾಕೆಂದರೆ ಇದು ಸದ್ಯದ ಮಟ್ಟಿಗೆ ಒಂದು ಹೊಸ ತಂತ್ರಜ್ಞಾನ ಅಂತಲೇ ಹೇಳ್ಬೋದು. ಇನ್ನು ಅತಿ ಹೆಚ್ಚು ಜನರಿಗೆ ಅದರ ಪರಿಚಯ ಇಲ್ಲ. ಹಾಗಾಗಿ ಈಗ ಕರ್ನಾಟಕ ಸರ್ಕಾರದ ಪಶುಪಾಲನಾ ಮತ್ತು ಪಶುಧನ ಇಲಾಖೆ ನಾನಾ ಭಾಗಗಳಲ್ಲಿ ಇದರ ಒಂದು ಪ್ರಾತ್ಯಕ್ಷಿಕ ಘಟಕಗಳನ್ನು ಆರಂಭ ಮಾಡಿದೆ. ಗುಲ್ಬರ್ಗ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲೆಯ ಕುರುಕುಪ್ಪೆಯಲ್ಲಿ ಇಂತಹ ಒಂದು ಘಟಕವನ್ನು ಈಗ ಆರಂಭ ಮಾಡಿದ್ದೀವಿ. ಅದಕ್ಕೆ ಆಸಕ್ತ ರೈತರು ಅಲ್ಲಿಗೆ ಬಂದಾಗ ಪ್ರಾತ್ಯಕ್ಷಿಕೆಯನ್ನು ನಾವು ತೋರಿಸ್ಬಿಟ್ಟು ಅದರ ಎಲ್ಲ ವಿವರಗಳನ್ನು ಅವರಿಗೆ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಇದು 1 ದಿನದ ತರಬೇತಿ ಇರ್ತದೆ. ಯಾರಾದರೂ ತರಬೇತಿಗೆ ಭಾಗವಹಿಸೋರಿದ್ದರೆ ಅವರು ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿ ಅವರು ತರಬೇತಿಯಲ್ಲಿ ಭಾಗವಹಿಸ್ಬೋದು. ತರಬೇತಿ ತಗೋಬಹುದು, ಅದು ತರಬೇತಿ ತಗೊಂಡು ತಾವು ಕೂಡ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಖಂಡಿತವಾಗಿ ಸಾಧ್ಯ ಇದೆ. ಒಟ್ಟಾರೆಯಾಗಿ ರೈತರಿಗೆ ಇದರಿಂದ ಆಗುವಂತ ಲಾಭಗಳು ಏನೇನಂತೀರಿ? ಯಾವುದೇ ಚಟುವಟಿಕೆಯನ್ನು ತೆಗೆದುಕೊಂಡ್ರೆ, ಅದು ಕೋಳಿ ಸಾಕಾಣಿಕೆ ಇರ್ಬೋದು, ಹಂದಿಗಳ ಸಾಕಾಣಿಕೆ ಇರ್ಬೋದು, ಮೇಕೆ ಕುರಿ ಆಕಳು ಏನೇ ಸಾಕಾಣಿಕೆ ಮಾಡಿದ್ರು, ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ಪಶು ಆಹಾರ ಮತ್ತು ನೀರು. ಇವು ಎರಡು ಇದ್ದರೆ ಮಾತ್ರ ಪಶುಸಂಗೋಪನೆ ಅತ್ಯಂತ ಲಾಭದಾಯಕವಾಗಿ ನಡೆಯೋದಕ್ಕೆ ಸಾಧ್ಯ ಇದೆ. ಇವತ್ತು ಭಾಳಷ್ಟು ಜನ ರೈತರಿಗೆ ಇರತಕ್ಕಂಥ ಕೊರತೆನೇ ಇವೆರಡು. ಮತ್ತು ಮೇವು ಇವತ್ತು ದುಬಾರಿ ಆಗ್ತಾ ಇದೆ ಅನ್ನೋದು ಒಂದು ವಿಚಾರ, ಆದರೆ ಲಭ್ಯತೆ ಇಲ್ಲ ಅನ್ನೋದು ಎರಡನೇ ವಿಚಾರ. ಸೊ ಹಾಗಾಗಿ ಯಾವುದೇ ರೈತರು ಇರ್ತಕ್ಕಂಥ ಸ್ವಲ್ಪವೇ ಜಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡ್ರೆ ಈ ಒಂದು ಕೋಳಿಗಳಿಗೂ ಕೂಡ ಈ ಒಂದು ಎಳೆಯದಾಗಿರ್ತಕ್ಕಂಥ ಮೇವನ್ನು ನಾವು ತಿನ್ನಿಸ್ಬೋದು. ಮತ್ತು ಇನ್ನೊಂದು ನಾನು ಗಮನಿಸಿದಂತೆ ನಮ್ಮ ಭಾಗದಲ್ಲಿ ತುಂಬ ದೊಡ್ಡದಾಗಿ ಇರತಕ್ಕಂಥ ಸಮಸ್ಯೆ ಅಂತಂದರೆ ಕೂಲಿ ಕಾರ್ಮಿಕರ ಸಮಸ್ಯೆ. ಪ್ರಗತಿಪರ ರೈತರು ಹೈನುಗಾರಿಕೆಯಲ್ಲಿ ತುಂಬ ಲಾಭವನ್ನು ಕಂಡುಕೊಂಡವರು ಕೂಡ ಇವತ್ತು ಹೈನುಗಾರಿಕೆ ಉದ್ಯಮಕ್ಕೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂದರೆ ಕೂಲಿ ಕಾರ್ಮಿಕರ ಒಂದು ಕೊರತೆ. ಸೊ ಇವೆಲ್ಲವನ್ನು ಗಮನಿಸಿದಾಗ ಹೈಡ್ರೋಪೋನಿಕ್ಸ್ ವ್ಯವಸ್ಥೆಯಲ್ಲಿ ನಾವು ಮೇವನ್ನು ಬೆಳೆದುಕೊಂಡ್ರೆ ಮನೆಯವರೇ ಕೆಲಸ ಮಾಡ್ಬೋದು. ಇಲ್ಲಿ ಕೈ ಕೆಸರಾಗೋದಿಲ್ಲ, ತುಂಬ ಸಮಯ ಬೇಕಾಗಿಲ್ಲ, ಅಥವಾ ಎಲ್ಲೋ ಬಿಸಿಲಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದಿಲ್ಲ. ತುಂಬ ತಂಪಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಕೂಡ ಕೆಲಸ ಮಾಡ್ಬೋದು. ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಹಸಿರು ಮೇವನ್ನು ನಾವು ಪೂರೈಕೆ ಮಾಡ್ಬೋದು, ಅಥವಾ ಯಾವುದೇ ಜಾನುವಾರಿಗೆ ನಾವು ಹಸಿರು ಮೇವನ್ನು ಪೂರೈಕೆ ಮಾಡ್ಬೋದು. ಅದು ಕೂಡ ಕಡಿಮೆ ದರದಲ್ಲಿ, ತುಂಬ ಕಡಿಮೆ ದರದಲ್ಲಿ. ಈಗ ನಮ್ಮಲ್ಲಿ ತುಂಬ ಜನ ಏನು ಹೇಳ್ತಾರೆ, ಈಗ ಪ್ರತಿ ದಿವಸ ಮೆಕ್ಕೆಜೋಳನ ಹೊಂದಿಸಬೇಕು, ಅದು ದುಬಾರಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಇನ್ನೊಂದು ಅಂಶವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರೋದು ಏನಂತಂದರೆ, ಈ ಹೈಡ್ರೋಪೋನಿಕ್ಸ್ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ಹೆಚ್ಚು ಪೌಷ್ಟಿಕಾಂಶ ಇರುವಂತಹ ಮೇವನ್ನು ನಾವು ರಾಸುಗಳಿಗೆ ಕೊಟ್ಟರೆ, ನಾವು ಪ್ರತಿನಿತ್ಯ ರಾಸುಗಳಿಗೆ ಏನು ಈ ದಾಣಿ ಮಿಶ್ರಣ ಅಂತ ಕೊಡ್ತಾರೆ, ಕಾನ್ಸಂಟ್ರೇಟೆಡ್ ಫೀಡ್, ಪಶು ಆಹಾರ ಅಂತ ಹೇಳ್ತೀವಿ, ಅದನ್ನು ಕೊಡೋದನ್ನು 50% ಕಡಿಮೆ ಮಾಡ್ಬೋದು. ಇವತ್ತು ನಮಗೆ ಗೊತ್ತಿರೋ ಹಾಗೆ ಮಾರ್ಕೆಟಲ್ಲಿ 1 ಕೆಜಿ ಪಶು ಆಹಾರಕ್ಕೆ 20-25 ರೂಪಾಯಿ ದರ ಇದೆ. ಸೊ ಅದನ್ನು ನಾವು 50% ತರ್ಬೋದು ಅಂತಂದರೆ ಅಷ್ಟು ಉಳಿತಾಯ ನಮಗೆ ಖಂಡಿತ ಅಲ್ಲಿ ಆಗುತ್ತೆ. ಗಮನಿಸಬೇಕಾಗಿರುವಂಥ ಇನ್ನೊಂದು ಅಂಶ ಅಂತಂದರೆ, ಯಾವುದೇ ಜಾನುವಾರಿಗೆ ಹಸಿರು ಮೇವು ಅಥವಾ ಮೇವು ಸಾಂಪ್ರದಾಯಿಕ ಆಹಾರ, ನಾವು ದಾಣಿ ಮಿಶ್ರಣ ಏನು ಕೊಡ್ತಾ ಇದ್ದೀವಿ ಅದರ ಆಹಾರ ಅಲ್ಲ. ನಾವು ಅದಕ್ಕೆ ಉಂಟಾಗಿರ್ತಕ್ಕಂಥ ಕೆಲವು ಕೊರತೆಗಳನ್ನು ನೀಗಿಸೋದಕ್ಕೆ ಪಶು ಆಹಾರದ ರೂಪದಲ್ಲಿ ಅವನ್ನು ಸಪ್ಲಿಮೆಂಟೇಷನ್ ಆಗಿ ಕೊಡ್ತಾ ಇದ್ದೀವಿ. ಹಾಗಾಗಿ ನನ್ನ ಒಂದು ಅನಿಸಿಕೆ ಏನಂತಂದರೆ, ಮೇವಿನ ರೂಪದಲ್ಲಿ ಕೊಡ್ತಕ್ಕಂಥ ಆಹಾರ ಅದಕ್ಕೆ ಚೆನ್ನಾಗಿ ಒಗ್ಗುತ್ತದೆ, ಮತ್ತು ಇದರಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಇರೋದ್ರಿಂದ ಇದು ದುಬಾರಿ ಖಂಡಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ 1 ಕೆಜಿ ನಾವು ಮೆಕ್ಕೆಜೋಳವನ್ನು ಹೈಡ್ರೋಪೋನಿಕ್ಸ್ ವಿಧದಲ್ಲಿ ಮೇವನ್ನು ಬೆಳೆದ್ರೆ 8 ದಿವಸಕ್ಕೆ 8-9 ಕೆಜಿಯಷ್ಟು ಮೇವು ಸಿಗ್ತದೆ. ಅಂದರೆ ಪ್ರತಿ ಕೆಜಿಗೆ ನಮಗೆ 2-2.5 ರೂಪಾಯಿನಷ್ಟು ಖರ್ಚು ಬರ್ತದೆ. ನಾನು ಹೇಳಿದೆ ದಾಣಿ ಮಿಶ್ರಣದ ದರ ಇವತ್ತು 1 ಕೆಜಿಗೆ 20-25 ರೂಪಾಯಿ ಇದೆ, ಅದನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಹಾಗೆ ಕಡಿಮೆ ಮಾಡಿದರೂ ಕೂಡ ಹಾಲಿನ ಉತ್ಪಾದನೆ ಕಡಿಮೆ ಆಗೋದಿಲ್ಲ, ಪಶುವಿನ ಆರೋಗ್ಯ ಚೆನ್ನಾಗಿರ್ತದೆ, ಅದು ಗರ್ಭ ಕಟ್ತಕ್ಕಂಥ ಸಾಧ್ಯತೆಗಳು ಚೆನ್ನಾಗಿರ್ತದೆ, ಮತ್ತು ಹುಟ್ಟತಕ್ಕಂಥ ಕರುಗಳು ಚೆನ್ನಾಗಿರ್ತವೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಹೈಡ್ರೋಪೋನಿಕ್ಸು ಖಂಡಿತವಾಗಿಯೂ ಕೂಡ ದುಬಾರಿ ಅಂತ ಅನಿಸೋದಿಲ್ಲ. ಇವತ್ತಿನ ಕಾಲಮಾನಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ, ಅದನ್ನು ಎಲ್ಲ ರೈತರು ಅಳವಡಿಸ್ಕೊಂಡ್ರೆ ತುಂಬ ಸೂಕ್ತ ಅಂತ ಅನ್ಸುತ್ತೆ. ಜಾನುವಾರುಗಳಿಗೆ ಇದರಿಂದ ಆಗುವ ಲಾಭಗಳು ಏನೇನು ಅಂತೀರಿ? ಜಾನುವಾರುಗಳಿಗೆ ಪ್ರತಿನಿತ್ಯ ಒಂದಿಷ್ಟು ಪೌಷ್ಟಿಕಾಂಶಗಳು ಖಂಡಿತವಾಗಿ ಬೇಕೇ ಬೇಕು. ನಾವು ಒಂದು ಜಾನುವಾರಿನಿಂದ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದಿಷ್ಟು ಉತ್ಪನ್ನಗಳನ್ನು ನಾವು ಬಯಸ್ತಾ ಇದ್ದೀವಿ ಅಂದರೆ, ಈಗ ಒಂದು ಆಕಳಿಂದ ನಮಗೆ 10 ಲೀಟರ್ ಹಾಲು ಬರಬೇಕಂದ್ರೆ 10 ಲೀಟರ್ ಹಾಲಿನ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ನಾವು ಪ್ರತಿನಿತ್ಯ ಕೊಡಬೇಕು. ಈ ಬೇಸಿಗೆ ಕಾಲದಲ್ಲಿ ಎಷ್ಟೋ ಜನ ರೈತರು ಹಸಿರು ಮೇವನ್ನು ಜಾನುವಾರುಗಳಿಗೆ ತೋರಿಸ್ತಾನೂ ಇಲ್ಲ, ತೋರ್ಸಕ್ಕೆ ಆಗ್ತಾನೂ ಇಲ್ಲ, ಕೇವಲ ಒಣಮೇವಿನಿಂದನೇ ಅವನ್ನು ಮೇಯಿಸ್ತಾ ಇದ್ದಾರೆ. ಈಗ ಅವರ ಇಳುವರಿ 50-60% ಕಡಿಮೆ ಆಗಿದೆ. ಇಳುವರಿ ಕಡಿಮೆ ಆಗಿದ್ದು ರೈತರಿಗೆ ನಷ್ಟ, ಆದರೆ ಅದರ ಹಸುವಿನ ಆರೋಗ್ಯ ಅದು ಕೂಡ ಭಾಳ ಮುಖ್ಯ. ಅದು ಆರೋಗ್ಯವಾಗಿದ್ದರೆ ಮಾತ್ರ ರೈತರ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ 2 ತಿಂಗಳ ಅವಧಿಯಲ್ಲಿ ಅವುಗಳ ಆರೋಗ್ಯ ಕ್ಷೀಣ ಆಗುತ್ತೆ, ಯಾವುದಾದ್ರೂ ಒಂದು ರೋಗಕ್ಕೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನಾವು ಜಲಕೃಷಿ ಮೇವಿನ ಮೂಲಕ ಅದಕ್ಕೆ ಕೊಟ್ಟರೆ ಪ್ರತಿನಿತ್ಯ ಏನು ಬೇಕಾಗಿದೆ ಪೌಷ್ಟಿಕಾಂಶಗಳು ಅದಕ್ಕೆ ಖಂಡಿತವಾಗಿ ಸಿಗುತ್ತೆ. 1, ಅದರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. 2, ಅದರ ಉತ್ಪನ್ನ ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾವು ಇನ್ನೊಂದು ಗಮನಿಸ್ತಾ ಇದ್ದೀವಿ, ಭಾಳಷ್ಟು ಜನಕ್ಕೆ ಆರ್ಗ್ಯಾನಿಕ್ ಮಿಲ್ಕ್ ಪ್ರೊಡಕ್ಷನ್ ಅದರ ಬಗ್ಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಸೊ ಇದು ಈ ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ನಾವು ಮೇವನ್ನು ಬೆಳೆದ್ರೆ ಇಲ್ಲಿ ನಾವು ಯಾವುದೇ ರೀತಿಯ ಕೆಮಿಕಲ್ಸನ್ನು ಬಳಸಲಿಲ್ಲ, ಯಾವುದೇ ರೀತಿಯ ಪೆಸ್ಟಿಸೈಡ್ಸನ್ನು ಬಳಸಲಿಲ್ಲ, ಏನೂ ಬಳಸಲಿಲ್ಲ. ಹಾಗಾಗಿ ಈ ಮೇವನ್ನು ಕೊಟ್ಟಾಗ ಅದು 100%-100% ಒಂದು ಸಾವಯವ ಹಾಲು ಅಂತ ನಾವು ಸರ್ಟಿಫೈ ಮಾಡ್ಬೋದು. ನಮಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಹಾಲು ಸಿಗುತ್ತೆ, ಮತ್ತು ರಾಸುಗಳಿಗೆ ಪೆಸ್ಟಿಸೈಡ್ಸ್ ಮುಕ್ತವಾಗಿರ್ತಕ್ಕಂಥ ಕೆಮಿಕಲ್ಸ್ ಮುಕ್ತವಾಗಿರ್ತಕ್ಕಂಥ ಫಾರ್ಡರ್ನ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಅವುಗಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಅಂತ ಹೇಳಿದೆ. ಸೊ ಬೆಳೀತಕ್ಕಂಥ ಕರುಗಳಿಗೆ ಪ್ರೋಟೀನ್ ಅಗತ್ಯ ತುಂಬ ಜಾಸ್ತಿ ಇರುತ್ತೆ. ಒಳ್ಳೆಯ ಕರುಗಳ ಬೆಳವಣಿಗೆ ಆದರೆ ಅವು ಮುಂದೆ ಒಳ್ಳೆಯ ಹಸುಗಳಾಗಿ ಅವ್ರಿಗೆ ರೈತರಿಗೆ ಉಪಯುಕ್ತ ಆಗ್ತವೆ. ಭಾಳಷ್ಟು ಜನ ರೈತರು ಕರುಗಳನ್ನು ಅಷ್ಟು ಹೆಚ್ಚು ಲಕ್ಷ್ಯ ಕೊಟ್ಟು ಸಾಕ್ತಾ ಇಲ್ಲ, ಯಾಕೆಂದರೆ ಅವುಗಳನ್ನು ಉತ್ಪಾದನೆಗೆ ಬಂದಿರೋದಿಲ್ಲ. ಸೊ ರೈತರು ಯಾವಾಗಲೂ ಏನಂದರೆ ಉತ್ಪಾದನೆ ಇರತಕ್ಕಂಥ ರಾಸುಗಳಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಹಾಲು ಕೊಡ್ತಾ ಇದ್ದರೆ ಅದಕ್ಕೊಂದಿಷ್ಟು ಆರೈಕೆ ಮಾಡ್ತಾರೆ, ಇಲ್ಲ ಅಂತಂದರೆ ಅದಕ್ಕೆ ಸ್ವಲ್ಪ ಕಡಿಮೆ ಮಟ್ಟದ ಆರೈಕೆ ಮಾಡ್ತಾರೆ. ಅದಕ್ಕೆ ಪರ್ಯಾಯವಾಗಿ ಇದು ತುಂಬ ಸೂಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬಂದಿರೋದ್ರಿಂದ ಇದನ್ನು ಬಳಕೆ ಮಾಡಿಕೊಂಡ್ರೆ ತುಂಬ ದುಬಾರಿಯಾಗಿರ್ತಕ್ಕಂಥ ರಾಸುಗಳನ್ನು ಕಟ್ಟಿಕೊಂಡಿರೋ ರೈತರು ಇದಕ್ಕೆ ಹೆಚ್ಚಿನ ಗಮನ ಕೊಡಲೇಬೇಕು. ಸುಮಾರು 100,000 ರೂಪಾಯಿಯನ್ನು ಖರ್ಚು ಮಾಡಿದರೆ 10-20 ರಾಸುಗಳನ್ನು ಸುಲಭವಾಗಿ ಸಾಕ್ಬೋದು. ಇವತ್ತು ಬೇರೆ ಎಲ್ಲ ಕೂಲಿ ಕಾರ್ಮಿಕರ ನೀರಿನ ಖರ್ಚು ವೆಚ್ಚಗಳನ್ನು ನೋಡಿದಾಗ, ಕರೆಂಟಿನ ಖರ್ಚು ವೆಚ್ಚ ಎಲ್ಲವನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ಈ ಒಂದು ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ಬೆಳೀತಕ್ಕಂಥ ಮೇವು ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಉತ್ಪಾದನೆ ವೃದ್ಧಿ ಆಗುತ್ತೆ, ಮತ್ತು ಅತ್ಯಂತ ಉತ್ತಮ ಗುಣಮಟ್ಟದ ಹಾಲಿನ ಉತ್ಪಾದನೆ ಸಾಧ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತಾವು ಹೆಚ್ಚು ಹೆಚ್ಚು ಈ ಜಲಕೃಷಿಯ ಮುಖಾಂತರ ಮೇವಿನ ಉತ್ಪಾದನೆ ಪ್ರಚಾರ ಮಾಡ್ತಾ ಇದ್ದೀರಿ, ನಮ್ಮ ರೈತರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಇನ್ನು ರೈತರಿಗೆ ಹೆಚ್ಚು ಪರಿಚಯ ಆಗಿಲ್ಲ. ಕೆಲವರು ಇದನ್ನು ಪ್ರಾಯೋಗಿಕವಾಗಿ ಕೆಲವರು ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಕೆಲವರು ರೈತರು ಇದನ್ನು ಮಾಡಿ ನಿಲ್ಲಿಸಿಬಿಟ್ಟಿದ್ದಾರೆ. ಇದಕ್ಕೂ ನಾನು ಕಾರಣಗಳನ್ನು ಹೇಳಿ, ಕೆಲವರು ಕೆಲವು ತಪ್ಪುಗಳನ್ನು ಮಾಡಿದ್ದಾರೆ, ಆ ಕಾರಣಕ್ಕಾಗಿ ಈ ತರಬೇತಿ ಅತ್ಯಂತ ಪ್ರಾಮುಖ್ಯ ಅಂತ ಹೇಳ್ತೀನಿ ನಾನು. ತಪ್ಪುಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ತುಂಬ ಕಳಪೆ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಂಡ್ರು. 50%-ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮೊಳಕೆ ಬಂತು. ಇನ್ನು 50-60%-ನಷ್ಟು ಬೀಜ ಸಂಪೂರ್ಣವಾಗಿ ವಿಫಲ ಆಯಿತು, ಅದು ಮೊಳಕೆ ಬರಲೇ ಇಲ್ಲ. ಹಾಗಾಗಿ ನಾನು ಏನು ಹೇಳಿದೆ, ಪ್ರತಿ 1 ಕೆಜಿ ಮೆಕ್ಕೆಜೋಳಕ್ಕೆ 8-9 ಕೆಜಿ ಬರಬೇಕು ಅಂತ ಹೇಳಿದೆ. ಅದು 3-4 ಕೆಜಿ ಮಾತ್ರ ಬರೋಕ್ಕೆ ಸಾಧ್ಯ ಆಯಿತು. ಅವರು ಮಾಡಿರ್ತಕ್ಕಂಥ ವಿಧಾನಗಳಲ್ಲಿ ಕೂಡ ಕೆಲವು ಲೋಪದೋಷಗಳಿದೆ. ಅದನ್ನು ನಾನು ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕವಾಗಿ ಅವರಿಗೆ ತೋರಿಸಿದಾಗ ಅವರಿಗೆ ಮನದಟ್ಟಾಗುತ್ತೆ. ಖಂಡಿತವಾಗಿ ಇದನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಸರಿಯಾದ ಪದ್ಧತಿಯಲ್ಲಿ ಅದನ್ನು ಮಾಡಿದರೆ ಇದು ತುಂಬ ಸುಲಭವಾಗಿರ್ತಕ್ಕಂಥ ವಿಧಾನ, ಲಾಭದಾಯಕವಾಗಿರ್ತಕ್ಕಂಥ ವಿಧಾನ. ತುಂಬ ಸಂತೋಷ ಡಾಕ್ಟರ್ ಅಶ್ವಥ್ ಕುಮಾರ್ ಅವರೇ, ಇದುವರೆಗೆ ಈ ಜಲಕೃಷಿಯ ಬಗ್ಗೆ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ತಾವು ನೀಡಿದಿರಿ. ಮಾಹಿತಿಯನ್ನು ಕೇಳಿದಂಥ ರೈತರು ತಾವು ಕೂಡ ಇದರ ತರಬೇತಿಯನ್ನು ಪಡ್ಕೋಬೇಕು, ತಾವು ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಬಯಸಿದರೆ ಯಾರನ್ನು ಸಂಪರ್ಕಿಸಬೇಕು, ಯಾವ ರೀತಿ ತರಬೇತಿ ಅವರಿಗೆ ಸಿಗುತ್ತೆ? ಸರ್, ನೇರವಾಗಿ ನನ್ನನ್ನು ಸಂಪರ್ಕ ಮಾಡ್ಬೋದು. ತಮ್ಮ ದೂರವಾಣಿ ಸಂಖ್ಯೆ ಹೇಳ್ಬಿಡ್ತೀರಿ ಸರ್? 9916 9916 3 6 9 3 6 9 3 6 9. ಇನ್ನೊಂದು, ನಮ್ಮ ಬಳ್ಳಾರಿಯ ತರಬೇತಿ ಕೇಂದ್ರದ ನಂಬರನ್ನು ಕೂಡ ಅವರು ಸಂಪರ್ಕ ಮಾಡ್ಬೋದು. 08392 08392 275 275 144 144. ಸೊ ಈ ಎರಡು ನಂಬರ್ಗಳಲ್ಲಿ ಅವರು ಸಂಪರ್ಕ ಮಾಡಿದರೆ ನಾವು ಮುಂದಿನ ಯಾವ ದಿನಾಂಕದಂದು ನಾವು ತರಬೇತಿ ನೀಡ್ತಾ ಇದ್ದೀವಿ ಅಂತ ನಾವು ಹೇಳ್ತೀವಿ. ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಮ ಕುರಿಕುಪ್ಪೆ ಕೇಂದ್ರಕ್ಕೆ ಬರಬೇಕಾಗ್ತದೆ. ಅಲ್ಲಿ 1 ದಿನದ ತರಬೇತಿ ಇರ್ತದೆ, ಅಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತು ಎಲ್ಲ ರೀತಿಯ ಮಾಹಿತಿಯನ್ನು, ಬರೀ ಹೈಡ್ರೋಪೋನಿಕ್ಸ್ನ ವಿಚಾರಕ್ಕೆ ಮಾತ್ರ ಅಲ್ಲ, ನಮ್ಮಲ್ಲಿ ಸುಮಾರು 20 ವಿವಿಧ ಮೇವಿನ ಬೆಳೆಗಳ ಪ್ರಾತ್ಯಕ್ಷತೆ ಕೂಡ ಇದೆ. ಸೊ ಅವರ ಅನುಕೂಲಕ್ಕೆ ತಕ್ಕಂತೆ ನಾವು ಅವರು ಯಾವ ಬೆಳೆಯನ್ನು ಬೆಳಿಬೋದು ಅನ್ನೋದನ್ನ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಇಲ್ಲಿ ಇನ್ನೊಂದು ಹೈಡ್ರೋಪೋನಿಕ್ಸ್ ವಿಚಾರಕ್ಕೆ ಬಂದಾಗ, ಕೇವಲ ಹೈಡ್ರೋಪೋನಿಕ್ಸ್ ಹಾಕಿದರೆ ಸಾಕಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಇದು ತುಂಬ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಮೇವು, ಇನ್ನು ಎಳೆಯದಾಗಿರೋದ್ರಿಂದ. ಎರಡನೇದು, ಇದರಲ್ಲಿ ಒಣ ಪದಾರ್ಥ ಅನ್ನೋದು ಇರೋಲ್ಲ, ಡ್ರೈ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಒಂದು ರಾಸಿಗೆ ಡ್ರೈ ಮ್ಯಾಟರ್ ತುಂಬ ಅಗತ್ಯ ಇರ್ತದೆ. ಈ ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ಬೆಳೆದಿರ್ತಕ್ಕಂಥ ಮೇವಿನಲ್ಲಿ 87% ತೇವಾಂಶನೇ ಇರ್ತದೆ, ಮಾಯಿಶ್ಚರ್ ಇರ್ತದೆ. ಸೊ ಹಾಗಾಗಿ ಇದಕ್ಕೆ ಒಣ ಪದಾರ್ಥ ಅತ್ಯಂತ ಅಗತ್ಯ. ಪ್ರತಿ ರಾಸಿಗೆ 1 ದಿನಕ್ಕೆ ಸುಮಾರು 10 ಕೆಜಿಯಷ್ಟು ಹೈಡ್ರೋಪೋನಿಕ್ಸನ್ನು ಹಾಕ್ಬೋದು. ಮತ್ತು ಉಳಿದಂತೆ ಒಣ ಮೇವನ್ನು ಕೊಡಬೇಕು ಅವರು ಬೇಸಿಗೆ ಸಂದರ್ಭದಲ್ಲಿ. ಒಣ ಮೇವನ್ನು ಕೂಡ ಯಥೇಚ್ಛವಾಗಿ ಕೊಡಬೇಕು, ತಿನ್ನುವಷ್ಟು ಒಣ ಮೇವನ್ನು ಕೊಡಬೇಕು. ಆಗ ಹಾಲಿನ ಗುಣಮಟ್ಟ ಚೆನ್ನಾಗಿರ್ತದೆ. ಅಂದರೆ ಫ್ಯಾಟ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ, SNF ಮತ್ತು ಫ್ಯಾಟ್ ಪರ್ಸೆಂಟ್, ಅದು ಚೆನ್ನಾಗಿರ್ತದೆ ಒಣ ಮೇವನ್ನು ಹಾಕೋದ್ರಿಂದ. ಜೊತೆಗೆ ಹಸಿರು ಮೇವನ್ನು ಕೊಡೋದ್ರಿಂದ ಇಳುವರಿ ಚೆನ್ನಾಗಿರ್ತದೆ. ಸೊ ಎರಡು ಸರಿದೂಗಿಸುತ್ತೆ. 10 ಲೀಟ್ರ್ಗಿಂತ ಹೆಚ್ಚು ಹಾಲು ಕೊಡ್ತಕ್ಕಂಥ ರಾಸುಗಳಿದ್ರೆ 1-2 ಕೆಜಿಯಷ್ಟು ದಾಣಿ ಮಿಶ್ರಣವನ್ನು ಕೂಡ ಕೊಟ್ಟರೆ ತುಂಬ ಸೂಕ್ತ. ನಮ್ಮಲ್ಲಿ 20 ವಿವಿಧ ಬೆಳೆಯ ಮೇವಿನ ಬೆಳೆಗಳು ಪ್ರಾತ್ಯಕ್ಷಿಕೆ ಕೂಡ ಇದೆ. ಸೊ ಅವನ್ನೆಲ್ಲವನ್ನು ರೈತರು ನೋಡ್ಬೋದು. ಅವರ ಒಂದು ಇದಕ್ಕೆ ಅನುಕೂಲಕ್ಕೆ ತಕ್ಕಂತೆ ನಾವು ಅವರಿಗೆ ಅದನ್ನು ಕೂಡ ತರಬೇತಿಯನ್ನು ಕೊಡ್ತೇವೆ. ನಮ್ಮಲ್ಲಿ ಹಸಿರು ಮೇವನ್ನು ಬೆಳೆಯೋದಕ್ಕೆ ಬೀಜಗಳು ಮತ್ತು ಕಾಂಡಗಳು ಕೂಡ ಸಿಗ್ತಾ ಇದೆ. ಸೊ ಎಲ್ಲ ಮಾಹಿತಿಯನ್ನು ನಾವು ಕೊಡೋದಕ್ಕೆ ಒಂದು ವೈದ್ಯರ ದೊಡ್ಡ ತಂಡವೇ ಇರ್ತದೆ. ರೈತರು ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು. ಈ ಬೇಸಿಗೆಯಲ್ಲಿ ಉತ್ತಮ ರಾಸುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಇದು ತುಂಬ ಸಹಕಾರಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅವುಗಳ ಆರೋಗ್ಯ ಮತ್ತು ಇಳುವರಿ ಎರಡನ್ನು ಕಾಪಾಡೋದಕ್ಕೆ ಈ ತರಬೇತಿ ಮತ್ತು ಈ ವ್ಯವಸ್ಥೆ ಅತ್ಯಂತ ಮುಖ್ಯ ಅಂಥೇಳಿ ನಾನು ಈ ಮೂಲಕ ಎಲ್ಲ ರೈತರಿಗೆ